ಇಂದು ಭಾರತವು ಪ್ರಾಕೃತಿಕ ಜೇನುತುಪ್ಪದ 6ನೇ ಅತಿ ದೊಡ್ಡ ರಫ್ತು ಮಾಡುವ ದೇಶವಾಗಿದೆ. ಭಾರತವು ಜೇನುನೊಣಗಳ ಸಾಕಾಣಿಕೆ ಮತ್ತು ಜೇನುತುಪ್ಪ ಉತ್ಪಾದನೆಯ ಕ್ಷೇತ್ರದಲ್ಲಿ ಪ್ರಪಂಚಕ್ಕೆಲ್ಲ ಒಂದು ಉದಾಹರಣೆಯ ರಕ್ಷಕನಂತೆ ಎದುರು ನಿಂತಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆಯನ್ನು ಮಾಡುವುದು ಹೇಗೆ, ಪರಿಸರ ಮತ್ತು ಅರಣ್ಯದ ಮಹತ್ವ ಏನು ಎಂಬ ವಿಷಯಗಳ ಕುರಿತಂತೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಕೃಷ್ಣ ಹೆಗಡೆ ಅವರೊಂದಿಗೆ ಸಂವಾದವನ್ನು ಕೇಳುವಿರಿ. ಆತ್ಮೀಯ ಕೇಳುಗರೆ, ನಾವು ಜೂನ್ 5ನ್ನ ವಿಶ್ವ ಪರಿಸರ ದಿನ ಅಂತ ಆಚರಿಸ್ತೀವಿ. ಈ ಒಂದು ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ, ಪರಿಸರದ ಮಹತ್ವ ಏನು, ಜೊತೆಗೆ ಅರಣ್ಯದ ಮಹತ್ವ ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ರಾಮಕೃಷ್ಣ ಹೆಗಡೆ ಅವರು ನಮ್ಮ ಜೊತೆಲಿದ್ದಾರೆ. ನಮಸ್ಕಾರ ಡಾಕ್ಟರ್ ರಾಮಕೃಷ್ಣ ಹೆಗಡೆ ಅವರೇ. ನಮಸ್ಕಾರ. ಜೂನ್ 5ನ್ನ ನಾವು ವಿಶ್ವ ಪರಿಸರ ದಿನ ಅಂತ ಆಚರಿಸ್ತೀವಿ, ಇದರ ಮಹತ್ವ ಏನು ಅಂತೀರಿ? ಈ ಜೂನ್ 5 ವಿಶ್ವ ಪರಿಸರ ದಿನ ಅಂತ ಯಾಕೆ ಆಚರಿಸ್ತಾರಂತೇಳಿ ಎಷ್ಟೋ ಜನರಿಗೆ ಒಂದು ಪ್ರಶ್ನೆ ಬರಬಹುದು. ಹೌದು, 1973 ಜೂನ್ 5ರಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾದ ವಿಶ್ವಸಂಸ್ಥೆ ಅಂತ ಏನಿದೆಯಲ್ಲ, ಅದು ವಿಶ್ವಸಂಸ್ಥೆಯ ಪರಿಸರ ಯೋಜನೆ ಅಂತ ಒಂದು ಇದೆ, ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ ಅಂತೇಳಿ. ಆ ಯೋಜನೆ ಅಡಿಯಲ್ಲಿ ಮಾನವ ಮತ್ತು ಪರಿಸರಕ್ಕೆ ಕುರಿತಂತ ಹಲವಾರು ರೀತಿಯ ಚರ್ಚೆಗಳನ್ನ ಆರಂಭಿಸ್ತು ಸ್ಟಾಕ್ ಹೋಮ್ ಅಲ್ಲಿ. ಆವಾಗ ಅವರು ಏನ್ ಮಾಡಿದ್ರು ಅಂತಂದ್ರೆ, ಈ ಪರಿಸರದಿಂದ ಏನು ಮಾನವನಿಗೆ ಲಾಭ ಇದೆ, ಮಾನವನ ಯಾವ ಆಕ್ಟಿವಿಟೀಸ್ ಅಥವಾ ಯಾವ ಕ್ರಿಯೆ ಕಾರ್ಯಗಳಿಂದ ಪರಿಸರಕ್ಕೆ ತೊಂದರೆ ಆಗ್ತದೆ ಅನ್ನೋದನ್ನ ಗಮನದಲ್ಲಿ ಇಟ್ಟುಕೊಂಡು 1974ರಿಂದ ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನ ಆಚರಿಸಬೇಕು ಅಂತೇಳಿ ಒಂದು ನಿರ್ಧಾರ ಮಾಡಿದ್ರು. ವಿಶ್ವ ಪರಿಸರ ದಿನಾಚರಣೆಯ 50ನೇ ವರ್ಷ ಇವತ್ತು. ಈ ವಿಶ್ವ ಪರಿಸರ ದಿನಾಚರಣೆಯ 50ನೇ ವರ್ಷದ ಮುಖ್ಯ ಸಾರ ಏನು ಅಂತಂದ್ರೆ, ನಾವು ದಿನನಿತ್ಯ ಬಳಸುವಂತಹ ಪ್ಲಾಸ್ಟಿಕ್ ಅನ್ನ ಮುಕ್ತ ಮಾಡಬೇಕು ಅಂತೇಳಿ. ಯಾಕೆ ಅಂತ ಕೇಳಿದ್ರೆ, ಪ್ರತಿ ವರ್ಷ ಸುಮಾರು 430 ಮಿಲಿಯನ್ ಟನ್ಗಳಷ್ಟು ಪ್ಲಾಸ್ಟಿಕ್ ಅನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ. ಈ 430 ಮಿಲಿಯನ್ ಟನ್ ಪ್ಲಾಸ್ಟಿಕ್ ಅಲ್ಲಿ ಸುಮಾರು 10%ಕ್ಕಿಂತ ಕಡಿಮೆ ಪ್ಲಾಸ್ಟಿಕ್ ಅನ್ನ ನಾವು ಮರುಬಳಕೆ ಮಾಡ್ತಾ ಇದ್ದೀವಿ. ಆಮೇಲೆ ಸುಮಾರಾಗಿ 19-25 ಮಿಲಿಯನ್ ಟನ್ಗಳಷ್ಟು ಈ ಪ್ಲಾಸ್ಟಿಕ್ಗಳು ಸರೋವರ ಸಮುದ್ರ ಇದಕ್ಕೆಲ್ಲ ಸೇರ್ತಾ ಇದೆ. ಹೀಗಾಗಿ ಈ 1973ರಲ್ಲಿ ಈಗ ಪರಿಸರದ ಬಗ್ಗೆ ಕಾಳಜಿ ವಹಿಸಿಕೊಳ್ಳಿಕ್ಕೆ ಅಥವಾ ಪರಿಸರದ ಬಗ್ಗೆ ಅವೇರ್ನೆಸ್ ಅಥವಾ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಆರಂಭ ಆದಂತ ಈ ಕಾರ್ಯಕ್ರಮ ಏನಿದೆ, ಇವತ್ತು 50ನೇ ವರ್ಷದಲ್ಲಿ ನಮ್ಮ ಪ್ರಪಂಚವನ್ನ ಪ್ಲಾಸ್ಟಿಕ್ ಇಂದ ಮುಕ್ತ ಮಾಡಬೇಕು ಅನ್ನೋ ಒಂದು ಥೀಮ್ ಇಂದ ಆಚರಿಸಲ್ಪಡ್ತಾ ಇದೆ. ಅಂದ್ರೆ ಈ ಪ್ಲಾಸ್ಟಿಕ್ ನಿಂದ ನಮ್ಮ ಪರಿಸರಕ್ಕೆ ಯಾವ ರೀತಿ ಹಾನಿ ಅಂತೀರಿ? ಪ್ಲಾಸ್ಟಿಕ್ ಸಾಮಾನ್ಯವಾಗಿ ಫಾಸಿಲ್ ಫ್ಯೂಯಲ್ಸ್ ಅಂತ ಹೇಳ್ತೀವಲ್ಲ, ಅದರಿಂದ ಬರುವಂತ ಒಂದು ಬೈ ಪ್ರಾಡಕ್ಟ್. ಸಮುದ್ರದ ಅಥವಾ ಭೂಮಿಯ ಆಳದಿಂದ ನಾವು ಎಣ್ಣೆಗಳನ್ನೆಲ್ಲ ತೆಗಿತೀವಲ್ಲ, ಡೀಸೆಲ್ ಪೆಟ್ರೋಲ್ ಇದರೆಲ್ಲ ತೆಗಿತೀವಲ್ಲ, ಅದರದ್ದು ಒಂದು ಬೈ ಪ್ರಾಡಕ್ಟ್. ಇದು ಸಾಮಾನ್ಯವಾಗಿ ಡಿಕಂಪೋಸ್ ಆಗಲ್ಲ ಅಂತಂದ್ರೆ ಭೂಮಿಯಲ್ಲಿ ಕರಗಿ ಹೋಗಲ್ಲ, ಇದು ಕರಗ್ಲಿಕ್ಕೆ ಬಹಳಷ್ಟು ವರ್ಷಗಳು ಬೇಕು ಅದು ಒಂದು. ಎರಡನೇದಾಗಿ ಈ ಪ್ಲಾಸ್ಟಿಕ್ ಅಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಅಂತ ಹೇಳಿ ಬರ್ತದೆ, ಸುಮಾರು 5 ಮಿಲಿಮೀಟರ್ ಗಾತ್ರದಿಂದ ಸಣ್ಣ ಇರುವಂತಹದ್ದು. ಇವು ಆಹಾರದಲ್ಲಿ ನೀರಿನಲ್ಲಿ ಮತ್ತೆ ಗಾಳಿಯಲ್ಲಿ ಸೇರ್ಕೊಂಡ್ ಬಿಟ್ರೆ ಪ್ರಾಣಿಗಳು ಮನುಷ್ಯನು ಸಮೇತ ಬಂತು ಅವರ ದೇಹಕ್ಕೆ ಹೋಗಿ ಸೇರ್ಕೊಳ್ತದೆ. ಅದರಿಂದ ಏನಾಗತ್ತೆ ಅಂದ್ರೆ ಮನುಷ್ಯನ ದೇಹದಲ್ಲಿ ಹಲವಾರು ರೋಗಗಳು ಬರುತ್ತೆ ಅಥವಾ ಅನಾಮಲೀಸ್ ಅಂತ ಹೇಳ್ತೀವಿ, ಬರುವಂತ ಒಂದು ಇದು ಆಗತ್ತೆ. ಈ ರೀತಿ ಈ ಪ್ಲಾಸ್ಟಿಕ್ ನಿಂದ ತೊಂದರೆ ಆಗುತ್ತೆ. ಅದಲ್ಲದೆ ಈಗ ಪ್ಲಾಸ್ಟಿಕ್ ಅಂದ್ರೆ ಒಂದು ಘನ ತ್ಯಾಜ್ಯ ವಸ್ತು, ನೀವು ನೋಡಿರ್ಬೋದು, ನೀವತ್ತು ಸಮುದ್ರದಲ್ಲಿ ಹೋಗ್ಲಿ ಎಲ್ಲೂ ಹೋಗ್ಲಿ ಇವತ್ತು ಈ ಪ್ಲಾಸ್ಟಿಕ್ ಬಿದ್ದುಬಿಟ್ಟು ಎಲ್ಲಾ ಕಡೆಗೆ ಒಂದಿದು. ಇವತ್ತು ಮೀನುಗಳು ಅದನ್ನ ನುಂಗ್ಬಿಟ್ಟು ಅವ್ರದ ಒಂದು ಆರೋಗ್ಯಕ್ಕೆ ತೊಂದರೆ ಆಗ್ತಾ ಇದೆ. ಅದು ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ಅಂತ, ನಮ್ಮ ನಗರ ಪ್ರದೇಶಗಳಲ್ಲಿ ಚರಂಡಿಗಳು ತುಂಬಾ ಬ್ಲಾಕ್ ಆಗ್ಬಿಟ್ಟು ಚರಂಡಿಯಲ್ಲಿ ಹೋಗುವ ನೀರು ರಸ್ತೆಯಲ್ಲೋ ಮನೆಗಳಿಗೆ ನುಗ್ಗಿ ಅದು ಬಹಳ ತೊಂದರೆಯನ್ನ ಮಾಡ್ತಾ ಇದೆ ಅಂತ ನಾನು ಹೇಳ್ಬೋದು. ಅಂದ್ರೆ ಪ್ರಭಾವ ಪರಿಸ್ಥಿತಿ ನಗರ ಪ್ರದೇಶದಲ್ಲಿ ಉಂಟಾಗುತ್ತೆ, ನಗರ ಪ್ರದೇಶದಲ್ಲಿ ಕೃತಕ ಪ್ರವಾಹವನ್ನು ಉಂಟು ಮಾಡ್ತದೆ ಅಂತ ಹೇಳ್ಬೋದು. ಜೊತೆಗೆ ನಮ್ಮ ಜಾನುವಾರುಗಳು ಈ ಪ್ಲಾಸ್ಟಿಕ್ ಅನ್ನ ತಿಂದು ಬಹಳಷ್ಟು ತೊಂದರೆಗೆ ಈಡಾಗ್ತವೆ. ಹೌದೌದು. ಇನ್ನು ಮುಖ್ಯವಾಗಿ ನಮ್ಮ ಅಳಿವು ಉಳಿವಿನಲ್ಲಿ ಪರಿಸರದ ಮಹತ್ವ ಏನು ಅಂತೀರಿ? ಪರಿಸರ ಅಂತಂದ್ರೆ ನಮ್ಮ ಸುತ್ತಮುತ್ತಲಿನ ಪ್ರದೇಶ ಅಂತ ಹೇಳಬಹುದು. ಹೌದು, ನಮ್ಮ ಅಳಿವು ಉಳಿವು ಪರಿಸರ ಶುದ್ಧವಾಗಿ ಸುಂದರವಾಗಿದ್ರೆ ಅದು ಸಹ ಚೆನ್ನಾಗಿರ್ತದೆ ಅಂತ ನಾನು ಹೇಳಬಹುದು. ನಮ್ಮ ಅಳಿವು ಉಳಿವಿಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಶುದ್ಧವಾದ ಗಾಳಿ, ಹೌದು, ಶುದ್ಧವಾದ ನೀರು, ಶುದ್ಧವಾದ ಬೆಳಕು, ಜೊತೆಗೆ ಶುದ್ಧವಾದ ಮಣ್ಣು. ಮಣ್ಣು ಇಷ್ಟು ಇದ್ದು ಬಿಟ್ರೆ ನಮ್ಮ ಅಳಿವು ಉಳಿವಿಗೆ ಸಮಸ್ಯೆ ಬರಲ್ಲ. ಇವತ್ ಏನಾಗಿದೆ ಅಂತ ಕೇಳಿದ್ರೆ, ಈಗ ಸುಮಾರು ಒಂದು 100 ವರ್ಷದ ಹಿಂದೆ ತಗೊಂಡ್ರೆ ಗಾಳಿಯಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಬಹಳ ಕಡಿಮೆ ಇತ್ತು. ಸುಮಾರು 300 PPM ಅಂತಂದ್ರೆ %0.03 ಅಷ್ಟು ಇತ್ತು. ಇವತ್ತು ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಸುಮಾರು 400 PPM ಅಥವಾ %0.04 ಅಂದ್ರೆ ಜಾಸ್ತಿ ಆಗ್ತಾ ಇದೆ. ಅದು ಏನಪ್ಪಾ ಅಂತ ಕೇಳಿದ್ರೆ, ನಮಗೆ ಶುದ್ಧವಾದಂತಹ ಆಮ್ಲಜನಕದ ಕೊರತೆಯನ್ನು ಮಾಡಬಹುದು, ಅದಲ್ಲದೆ ಇನ್ನು ಹಲವಾರು ರೀತಿಯಲ್ಲಿ ಬರುವಂತ ತೊಂದರೆಗಳನ್ನ ಮಾಡುತ್ತದೆ. ಅದು ಒಂದು ಬಹಳ ಮುಖ್ಯವಾದದ್ದು. ಆಮೇಲೆ ಈಗ ನೀರು ತೆಗೆದುಕೊಂಡ್ರೆ ಒಂದು ಗಾದೆ ಇದೆ, ಇನ್ನೇನಾದರೂ ಪ್ರಪಂಚದಲ್ಲಿ 3ನೇ ವಿಶ್ವಯುದ್ಧ ಆದ್ರೆ ಅದು ನೀರಿಗಾಗಿ ಅಂತೇಳಿ. ಯಾಕೆ ಅಂತ ಕೇಳಿದ್ರೆ, ಇವತ್ತು ಕುಡಿಲಿಕ್ಕೆ ಶುದ್ಧವಾದ ನೀರೇ ಸಿಗೋದು ಅಪರೂಪ ಆಗ್ಬಿಟ್ಟಿದೆ ನೋಡಿ. ಈಗ ಪ್ರತಿಯೊಬ್ಬರ ಮನೆಯಲ್ಲಿ ಬಾವಿ ನೀರು ಇರ್ಬೋದು, ಕೊಳವೆ ಬಾವಿಗಳ ನೀರಿರ್ಬೋದು, ಅಥವಾ ನದಿಯ ನೀರಿರ್ಬೋದು, ಎಲ್ಲವನ್ನು ಶುದ್ಧೀಕರಿಸಲಿಕ್ಕೆ ನಾವು ವಾಟರ್ ಫಿಲ್ಟರ್ ನ ಇಟ್ಕೊಂಡಿರ್ತೀವಿ. ಕೆಲವರು UV ಬೇಸ್ಡ್ ವಾಟರ್ ಫಿಲ್ಟರ್ ಇಟ್ಕೊಂಡಿರ್ತಾರೆ. ಹೀಗೆ ಹಲವಾರು ರೀತಿಯಲ್ಲಿ ಈಗ ನೀರನ್ನ ಶುದ್ಧೀಕರಿಸಲಿಕ್ಕೆ ಅಂತ ಅಂದ್ರೆ, ಇದನ್ನ ನಾವ್ ಯಾಕೆ ಇಟ್ಕೊಂಡಿದೀವಿ ಅಂತ ಕೇಳಿದ್ರೆ, ನಮ್ಗೆ ಕುಡಿಲಿಕ್ಕೆ ಶುದ್ಧವಾದ ನೀರೇ ಸಿಗ್ತಾ ಇಲ್ಲ. ಅದೀಗ 100 ವರ್ಷದ ಹಿಂದೆ ಆಗಿದ್ರೆ ಈ ಸಮಸ್ಯೆನೇ ಇರಲಿಲ್ಲ. ಪ್ರತಿಯೊಬ್ಬರು ಹರಿಯುವ ನದಿಯ ನೀರನ್ನ ಎಷ್ಟು ಚೆನ್ನಾಗಿ ಕುಡಿತಿದ್ರು, ಆರಾಮಾಗಿ ಕುಡ್ಕೊಂಡು ಆರಾಮಾಗಿ ಇರ್ತಿದ್ರು. ಇವತ್ತು ನಾವೇನಾದ್ರೂ ಕುಡಿದ್ರೆ ನಮ್ಗೆ ನೆಗಡಿ, ಜ್ವರ ಇಂತಹದ್ದು ಕೇವಲ 5-6 ಗಂಟೆಯಲ್ಲಿ ಶುರು ಆಗ್ಬಿಡುತ್ತೆ. ಅಂದ್ರೆ ಅಷ್ಟು ಕಲ್ಮಶವಾಗಿದೆ ಅಂತೇಳಿ ಹೇಳಬಹುದು. ಇನ್ನು ಭೂಮಿದು ಪರಿಸ್ಥಿತಿ ಅಂತೂ ಹೇಳಬಾರ್ದು. ಯಾಕೆ ಅಂತ ಕೇಳಿದ್ರೆ, ಭೂಮಿಗೆ ನಾವು ವಿಷವನ್ನ ಉಂಡಿಸ್ಬಿಟ್ಟಿದೀವಿ. ಅಂದ್ರೆ ನಾವು ಕೃತಕವಾಗಿ ಏನೇನು ರಾಸಾಯನಿಕಗಳನ್ನ ಕೃಷಿಯಲ್ಲಿ ಉಪಯೋಗಿಸೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ರಾಸಾಯನಿಕ ವಸ್ತುಗಳನ್ನ ಚೆಲ್ಲಿ ಭೂಮಿಯನ್ನು ವಿಷವನ್ನಾಗಿ ಮಾಡ್ಬಿಟ್ಟಿದೀವಿ. ಸೊ ಇವುಗಳ ಬಳಕೆ ಕಡಿಮೆ ಮಾಡಿದ್ರೆ ನಮ್ಮ ಅಳಿವು ಉಳಿವಿನಲ್ಲಿ ಈ ಪರಿಸರ ನಮ್ಮ ಜೊತೆಗೆ ಬರ್ತದೆ ಅಂತೇಳಿ ನಾನು ಹೇಳಬಲ್ಲೆ. ಇನ್ನ ನಮ್ಮ ಪರಿಸರದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವ್ಯಾವು ಅಂತೀರಿ? ನಮ್ಮ ಪರಿಸರದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಅಂತಂದ್ರೆ, ಮೂಲತಃ ಹೇಳಬೇಕಂದ್ರೆ ಮನುಷ್ಯನ ಚಟುವಟಿಕೆಗಳು. ಈ ಮನುಷ್ಯ ಯಾವ ಯಾವ ಚಟುವಟಿಕೆ ಮಾಡ್ತಾನೆ ಅದೇ ಪರಿಸರದ ಮೇಲೆ ಇವತ್ತು ಬಹಳ ಮುಖ್ಯವಾಗಿ ಪ್ರಭಾವ ಬೀರುವಂತಹ ಅಂಶ ಅಂತ ಹೇಳಬಹುದು. ಈಗ ಉದಾಹರಣೆಯಾಗಿ ನಿಮ್ಗೆ ಹೇಳಬೇಕು ಅಂತಂದ್ರೆ, ಮನುಷ್ಯನಿಗೆ ಆಸೆ ಇದ್ರೆ ಪರವಾಗಿಲ್ಲ, ಆದ್ರೆ ಇವತ್ತು ಮನುಷ್ಯನಿಗೆ ದುರಾಸೆ ಆಗ್ಬಿಟ್ಟಿದೆ. ಹೌದು, ನಾನು ಉದಾಹರಣೆಗಾಗಿ ಹೇಳ್ಬೇಕು ಅಂತಂದ್ರೆ, ನನ್ನ ಹತ್ರ 100 ರೂಪಾಯಿ ಗಳಿಸಿ 100 ರೂಪಾಯಿ ಖರ್ಚು ಮಾಡುವಂತ ಸಾಮರ್ಥ್ಯ ಇತ್ತು ಅಂತಂದ್ರೆ, ಆ ಮನುಷ್ಯ ಏನ್ ವಿಚಾರ ಮಾಡ್ತಾನೆ ಅಂತ ಕೇಳಿದ್ರೆ, ನಾನು 150 ರೂಪಾಯಿ ಗಳಿಸ್ಬೇಕು. ಆ 150 ರೂಪಾಯಿ ಗಳಿಸ್ಬೇಕಂತಂದ್ರೆ ಯಾವ ಮಾರ್ಗವನ್ನು ಬೇಕಾದ್ರೂ ಹಿಡಿತಾನೆ. ಪರಿಸರಕ್ಕೆ ತೊಂದರೆ ಆಗತ್ತೆ, ಅದಕ್ಕೆ ತೊಂದರೆ ಆಗತ್ತೆ, ಇದಕ್ಕೆ ತೊಂದರೆ ಆಗತ್ತೆ ಅನ್ನೋ ಭಾವನೆಯನ್ನು ಇಟ್ಕೊಳ್ಳಲ್ಲ. ಆಮೇಲೆ ಈಗ ಮನುಷ್ಯನ ದೈನಂದಿನ ಚಟುವಟಿಕೆಗಳಲ್ಲಿ ಅವನು ಉತ್ಪಾದನೆ ಮಾಡುವಂತಹ ಘನತ್ಯಾಜ್ಯ ಅಂದ್ರೆ, ಈಗ ನಾವು ಸಾಲಿಡ್ ವೇಸ್ಟ್ ಅಂತ ಹೇಳ್ತೀವಿ. ಹೌದೌದು, ಅದು. ಆಮೇಲೆ ದ್ರವ ತ್ಯಾಜ್ಯ, ಲಿಕ್ವಿಡ್, ಈಗ ವಾಟರ್ ಪೊಲ್ಯೂಷನ್ ಇದನ್ನೆಲ್ಲ ಮಾಡುತ್ತೆ. ನಮ್ದು ಸ್ನಾನದ ಮನೆಯಿಂದ ಹೋಗುವಂತ ನೀರಿನಿಂದ ಹಿಡಿದು ಅಡಿಗೆ ಪಾತ್ರೆಗಳನ್ನು ತೊಳೆದಂತ ನೀರು, ಬಟ್ಟೆ ತೊಳೆದಂತ ನೀರು, ಅವೆಲ್ಲ ಹೋಗಿ ನದಿಗೆ ಸೇರೋದು. ಆಮೇಲೆ ಅನಿಲ ತ್ಯಾಜ್ಯ, ಈಗ ನಾವು ವಾಹನವನ್ನು ಉಪಯೋಗಿಸುವಂತಹದ್ದು, ಅದೇ ರೀತಿ ಕೈಗಾರಿಕೆಗಳು, ಇವೆಲ್ಲ ಹಲವಾರು ರೀತಿಯಲ್ಲಿ ಈ ಘನ, ದ್ರವ ಮತ್ತು ಅನಿಲ ತ್ಯಾಜ್ಯವನ್ನ ಮಾಡಿ ಪರಿಸರಕ್ಕೆ ಬಹಳ ತೊಂದರೆಯನ್ನ ಕೊಡ್ತಾ ಇದೆ, ಪರಿಸರದ ಮೇಲೆ ಬಹಳ ಪ್ರಭಾವ ಬೀರ್ತಾ ಇದ್ದೇವೆ ಅಂತ ಹೇಳಿ ಹೇಳಬಹುದು. ಅಂದ್ರೆ ಮುಖ್ಯವಾಗಿ ಮನುಷ್ಯನ ಚಟುವಟಿಕೆಗಳೇ ಈ ಪರಿಸರದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಮನುಷ್ಯನ ಚಟುವಟಿಕೆಗಳಿಂದಾನೇ ಇವತ್ತು ಪರಿಸರ ಈ ತರ ಬದಲಾವಣೆ ಆಗ್ಲಿಕ್ಕೆ ಕಾರಣ ಆಗಿದೆ ಅಂತ ನಾವು ಹೇಳಬಹುದು. ಇನ್ನೊಂದು ಏನು ಅಂತಂದ್ರೆ, ಯಾವುದೇ ತಗೊಳ್ಳಿ ಅವೈಜ್ಞಾನಿಕ ರೀತಿಯಲ್ಲಿ ಬಳಸೋದು, ಅವಶ್ಯಕತೆಗೆ ತಕ್ಕಂತೆ ಅದನ್ನ ವೈಜ್ಞಾನಿಕ ರೀತಿಯಲ್ಲಿ ಬಳಸಿದಾಗ ಪರಿಸರಕ್ಕೆ ಅಷ್ಟು ಹಾನಿ ಆಗಲ್ಲ. ಆದ್ರೆ ಎಲ್ಲದನ್ನು ಅವೈಜ್ಞಾನಿಕ ರೀತಿಯಲ್ಲಿ ಬಳಸೋದು, ಸುಸ್ಥಿರವಾಗಿ ಅದನ್ನ ಬಳಸಿ ಉಳಿಸೋದು ಅನ್ನೋದಿಲ್ಲ, ಒಂದು. ಎರಡನೇದಾಗಿ ನಮ್ಮ ಜೀವನ ಶೈಲಿ. ಈಗ ನಮ್ಮ ಜೀವನ ಶೈಲಿಯಲ್ಲಿ ಹೇಗೆ ಅಂತ, ಈಗ ಒಂದು ಸಿಂಪಲ್ ಉದಾಹರಣೆ ಹೇಳ್ಬೇಕು ಅಂದ್ರೆ, ನಾನು ತರಕಾರಿ ತರಲಿಕ್ಕೆ ಮಾರುಕಟ್ಟೆಗೆ ಹೋಗ್ಬೇಕು ಅಂತಂದ್ರೆ, ಒಂದು 40 ವರ್ಷದ ಹಿಂದೆ ಒಂದು ಕೈ ಚೀಲವನ್ನು ತೆಗೆದುಕೊಂಡು ಹೋಗ್ತಿದ್ರು, ತರಕಾರಿಯನ್ನು ತೆಗೆದುಕೊಂಡು ಬರ್ತಿದ್ರು. ಆದ್ರೆ ಇವತ್ತು ಯಾರು ಕೈಚೀಲನ್ನು ತೆಗೆದುಕೊಂಡು ಹೋಗಲ್ಲ. ಮಾರುಕಟ್ಟೆಗೆ ಹೋಗ್ತಾರೆ, ತರಕಾರಿ ಬೇಕು ಅಂತ ಹೇಳ್ತಾರೆ, ತರಕಾರಿ ತೆಗೆದುಕೊಂಡು ಹೋದ್ಮೇಲೆ ಅವನ ಹತ್ರ ಹೇಳೋದು ಪ್ಲಾಸ್ಟಿಕ್ ಚೀಲ ಇಲ್ವಾ ಅಂತ ಕೇಳೋದು. ಅವನು ಪ್ಲಾಸ್ಟಿಕ್ ಚೀಲದಲ್ಲಿ ತರಕಾರಿಯನ್ನು ಹಾಕ್ಬಿಡ್ತಾನೆ, ಆ ಪ್ಲಾಸ್ಟಿಕ್ ಚೀಲವನ್ನು ಮನೆಗೆ ತರ್ತೀವಿ, ತರಕಾರಿಯನ್ನ ಉಪಯೋಗಿಸ್ತೀವಿ, ಪ್ಲಾಸ್ಟಿಕ್ ಚೀಲವನ್ನು ಬಿಸಾಕ್ತೀವಿ. ಅದೇ ಆ ಪ್ಲಾಸ್ಟಿಕ್ ಚೀಲವನ್ನು ಮರುಬಳಕೆ ಮಾಡೋದ್ರ ಬಗ್ಗೆ ನಾವು ವಿಚಾರನೂ ಮಾಡಲ್ಲ. ಸೊ ಈ ರೀತಿಯಲ್ಲಿ ಮನುಷ್ಯನ ಚಟುವಟಿಕೆ ಏನಿದೆಯಲ್ಲ ಅದು ಒಂಥರ ಈ ಪರಿಸರದ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತಾ ಇದೆ ಅಂತ ನನ್ನ ಅನಿಸಿಕೆ. ಇನ್ನು ನಾವು ಪರಿಸರವನ್ನ ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಅಂತ ಅಂದ್ರೆ ಸಸ್ಯಗಳು, ಮರಗಳು ಮತ್ತು ಅರಣ್ಯದ ಪಾತ್ರ ಏನು ಅಂತೀರಿ? ನಮ್ಮ ಸುಸ್ಥಿರ ಪರಿಸರಕ್ಕಾಗಿ ಸಸ್ಯಗಳು ಮತ್ತು ಅರಣ್ಯಗಳು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತೇವೆ ಅಂತ ಹೇಳ್ಬೋದು. ನಮಗೆ ಬೇಕಾಗುವಂತಹ ಶುದ್ಧವಾದ ಗಾಳಿ ಇರ್ಬೋದು, ಶುದ್ಧವಾದ ನೀರಿರ್ಬೋದು, ಮಣ್ಣಿನ ಸವಕಳಿನ ತಡೆದುಕೊಟ್ಕೊಳ್ಳಿರ್ಬೋದು, ಅಥವಾ ವಿವಿಧ ರೀತಿಯ ಪ್ರಾಣಿ ಸಂಕುಲಗಳನ್ನ ಸಂರಕ್ಷಿಸಿರ್ಬೋದು, ಮರಗಳು ಮತ್ತು ಸಸ್ಯಗಳು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತವೆ. ಈಗ ಮನುಷ್ಯ ಸಾಮಾನ್ಯವಾಗಿ ಒಂದು ದಿವಸಕ್ಕೆ ಸುಮಾರು 20-22 ಸಾವಿರ ಸಲ ಉಸಿರಾಡಿಸ್ತಾನೆ. ಈ ಉಸಿರಾಡಿಸಿಕ್ಕೆ ಅವನಿಗೆ ಶುದ್ಧವಾದ ಗಾಳಿ ಬೇಕು. ಈ ಶುದ್ಧವಾದ ಗಾಳಿ ಪರಿಸರದಲ್ಲಿರುವಂತಹ ಸಸ್ಯಗಳು ಮತ್ತು ಮರಗಳು ಮಾಡುವಂತಹ ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದನೇ ಸಿಗ್ತದೆ. ಮನುಷ್ಯನಿಗೆ ಒಂದು ನಿಮಿಷ ಶುದ್ಧವಾದ ಗಾಳಿ ಸಿಗ್ಲಿಲ್ಲ ಅಂತಂದ್ರೆ ಅವನಿಗೆ ಆರೋಗ್ಯದಲ್ಲಿ ಏರುಪೇರು ಆಗ್ಬಿಡ್ತದೆ, ಅಥವಾ ಅವನು ದೈನಂದಿನ ಚಟುವಟಿಕೆಯಲ್ಲಿ ತೊಂದರೆ ಆಗ್ತದೆ. ಸೊ ಇಂತಹ ಗಾಳಿಯ ಮೇಲೆ ಪರಿಸರದಲ್ಲಿ ಇರುವಂತಹ ಮರಗಳು ಬಹಳ ಮುಖ್ಯವಾದ ಪ್ರಭಾವವನ್ನ ಬೀರ್ತವೆ. ಅದೇ ರೀತಿಯಲ್ಲಿ ಶುದ್ಧವಾದ ನೀರು, ಶುದ್ಧವಾದ ನೀರು ಹೇಗೆ ಸಿಗತ್ತೆ ನಮಗೆ ಅಂತ ಕೇಳಿದ್ರೆ, ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಈ ಮರ ಗಿಡಗಳು ಭೂಮಿಯಲ್ಲಿ ಮಣ್ಣು ಸವಕಳಿಯನ್ನ ತಡಿತಾವೆ. ಮಣ್ಣು ಸವಕಳಿ ತಡೆಯೋದ್ರಿಂದ ಏನಾಗ್ತದೆ ಅಂತಂದ್ರೆ ನೀರಿನಲ್ಲಿ ಕಲ್ಮಶಗಳು, ಮಣ್ಣಿನ ಕಣಗಳು ಸೇರ್ಕೊಂಡು ನೀರನ್ನು ಒಂದು ಕಲುಷಿತವಾಗುವುದನ್ನ ತಡಿತಾವೆ. ಆಮೇಲೆ ಈ ಭೂಮಿಯ ಅಂತರ್ಜಲವನ್ನು ರಿಚಾರ್ಜ್ ಮಾಡೋದು ಅಥವಾ ಪುನರುಜ್ಜೀವನಗೊಳಿಸೋದು, ಅದರಲ್ಲೂ ಸಹಿತ ಈ ಮರಗಿಡಗಳು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತವೆ. ಇನ್ನು ಈ ಮರಗಿಡಗಳು ಹಲವಾರು ಜಾತಿಯ ಪ್ರಾಣಿ ಸಂಕುಲಗಳು, ಪಕ್ಷಿ ಸಂಕುಲಗಳಿಗೆ ಆಶ್ರಯ ಕೊಡ್ತವೆ, ಆಹಾರವನ್ನು ಕೊಡ್ತವೆ. ಈ ಪ್ರಾಣಿ ಸಂಕುಲ ಮತ್ತು ಪಕ್ಷಿ ಸಂಕುಲಗಳು ನಮ್ಮ ಪರಿಸರದ ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೆ ಅತ್ಯವಶ್ಯಕವಾಗಿದೆ. ಈ ರೀತಿಯಲ್ಲಿ ಮರಗಿಡಗಳು ನಮ್ಮ ಪರಿಸರದ ಒಂದು ಸುಸ್ಥಿರತೆಯನ್ನ ಕಾಪಾಡಿಕೊಳ್ಳಲಿಕ್ಕೆ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತವೆ ಅಂತ ಹೇಳ್ಬೋದು. ಇನ್ನು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಮುಖ್ಯವಾಗಿ ನಾವು ಕಾಫಿ, ಏಲಕ್ಕಿ, ಕರಿಮೆಣಸು ಈ ಬೆಳೆಗಳನ್ನೇ ಹೆಚ್ಚಾಗಿ ಬೆಳಿತೀವಿ. ಈ ಒಂದು ತೋಟಗಳಲ್ಲಿ ಮರಗಳನ್ನ ನೆಲ್ಲಿಗಾಗಿ ಬೆಳಿತೀವಿ. ಇದರಿಂದ ನಮ್ಮ ಪರಿಸರಕ್ಕೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಅಂತೀರಿ? ಅದು ಒಳ್ಳೆಯ ಪ್ರಶ್ನೆ. ಈಗ ಸಾಮಾನ್ಯವಾಗಿ ಕೊಡಗಿನಲ್ಲಿ ಇರುವಂತಹ ಕೃಷಿ ಪದ್ಧತಿ ಇರ್ಬೋದು, ಕಾಫಿ ತೋಟ ಇರ್ಬೋದು, ಅಥವಾ ಮಲೆನಾಡು ಪ್ರದೇಶದಲ್ಲಿರುವಂತಹ ಹಲವಾರು ರೀತಿಯ ಕೃಷಿ ಪದ್ಧತಿಗಳು, ಇವು ಮರ ಆಧಾರಿತವಾಗಿದ್ದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸ್ತವೆ. ಉದಾಹರಣೆಗಾಗಿ ತಾವು ಹೇಳಿದ್ರಿ, ಈಗ ಕಾಫಿ ತೋಟ ಅಥವಾ ಯಾಲಕ್ಕಿ ತೋಟದಲ್ಲಿ ನೆರಳಿಗಾಗಿ ಮರವನ್ನ ಬೆಳೆಸ್ತವೆ. ಪ್ರತಿಯೊಂದು ಮರ ಪ್ರತಿ ವರ್ಷ ತನ್ನದೇ ಆದಂತಹ ಎಲೆಯನ್ನ ಉದುರಿಸ್ತದೆ. ಆ ಎಲೆಯನ್ನ ಭೂಮಿಗೆ ಉದುರಿಸೋದ್ರಿಂದ ಏನಾಗತ್ತೆ ಅಂತಂದ್ರೆ, ಆ ಎಲೆಯಲ್ಲಿ ಇರುವಂತಹ ಪೋಷಕಾಂಶಗಳು, ಉದಾಹರಣೆಗಾಗಿ ಸಾರಜನಕ ಇರ್ಬೋದು, ಪೊಟ್ಯಾಸಿಯಂ ಇರ್ಬೋದು, ಎಲೆ ಡಿಕಂಪೋಸ್ ಆದಾಗ ಭೂಮಿಯೊಳಗೆ ಸೇರ್ತದೆ. ಅದಲ್ಲದೆ ಭೂಮಿಗೆ ಸಾವಯವ ವಸ್ತುವನ್ನ ಸೇರಿಸ್ತದೆ. ಇದರಿಂದ ಏನಾಗತ್ತೆ, ಭೂಮಿಯಲ್ಲಿ ನೀರನ್ನು ಹಿಡಿಟ್ಕೊಳ್ಳುವಂತ ಒಂದು ಶಕ್ತಿ ಹೆಚ್ಚಿಗೆ ಬರ್ತದೆ. ಆಮೇಲೆ ಭೂಮಿಯಲ್ಲಿ ಅಥವಾ ಮಣ್ಣಿನಲ್ಲಿ ಸಾವಯವ ವಸ್ತುಗಳ ಅಂಶ ಹೆಚ್ಚಾಗೋದ್ರಿಂದ ಮಣ್ಣನ್ನ ಹಿಡಿಟ್ಕೊಳ್ಳೋದು, ಅಂದ್ರೆ ಈಗ ಉದಾಹರಣೆಗಾಗಿ ಹೇಳಬೇಕು ಅಂತಂದ್ರೆ ಮಣ್ಣಲ್ಲಿ ನೀರಿನ ಅಂಶ ಹಿಡಿಟ್ಕೊಳ್ಳೋದ್ರ ಜೊತೆಗೆ ಮಣ್ಣು ಸವಕಳಿ ಆಗದೆ ಇದ್ದ ಹಾಗೆ ನೋಡ್ಕೊಳ್ಳುವಂತ ಒಂದು ಶಕ್ತಿ ಸಹಿತ ಹೆಚ್ಚಿಗೆ ಆಗ್ತದೆ. ಆಮೇಲೆ ಮೂರನೆಯ ಅಂಶ ಅಂತಂದ್ರೆ ಈ ಮರಗಳು ಕಾಫಿ ತೋಟದಲ್ಲಿ ಇರೋದ್ರಿಂದ ನೆರಳಿಗಾಗಿ ನಾವು ನೆಟ್ಟಂತ ಮರಗಳು ಬೇರೆ ಬೇರೆ ರೀತಿಯ ಪಕ್ಷಿ ಸಂಕುಲಕ್ಕೆ ಆಶ್ರಯವನ್ನ ಕೊಡ್ತದೆ. ಈ ಪಕ್ಷಿ ಸಂಕುಲಗಳು ಏನ್ ಮಾಡ್ತವೆ ಅಂತಂದ್ರೆ ಕಾಫಿ ಬೆಳೆಗೆ ಅಥವಾ ಪೆಪ್ಪರ್ ಬೆಳೆಗೆ ಬರುವಂತಹ ಈ ಕಾಳುಮೆಣಸು ಬೆಳೆಗೆ ಬರುವಂತಹ ಕೀಟಗಳನ್ನ ಅಥವಾ ವಿವಿಧ ರೀತಿಯ ಈ ರೋಗಕಾರಕ ಶಿಲೀಂಧ್ರಗಳನ್ನ ತಿನ್ನುವಂತಹ ಶಕ್ತಿ ಅವಕ್ಕಿದೆ. ಆಮೇಲೆ ಕಾಫಿಗೆ ಪರಾಗಸ್ಪರ್ಶ ಮಾಡಲಿಕ್ಕೆ ಜೇನ್ ನೊಣ ಬಹಳ ಅವಶ್ಯಕತೆ ಇರ್ತದೆ. ಏಲಕ್ಕಿ ಗಿಡಕ್ಕೂ ಸಹಿತ ಜೇನ್ ನೊಣ ಇದ್ದಲ್ಲಿ ಪರಾಗಸ್ಪರ್ಶ ಚೆನ್ನಾಗಿ ಆಗಿ ಕಾಫಿ ಇಳುವರಿ ಜಾಸ್ತಿ ಬರ್ತದೆ. ಸೊ ಈ ರೀತಿಯ ಮರಗಳು ಕಾಫಿ ತೋಟದಲ್ಲಿ ಇರೋದ್ರಿಂದ ಜೇನ್ ನೊಣಗಳಿಗೆ ಆಹಾರ ಕೊಡ್ತವೆ, ಜೇನ್ ನೊಣಗಳಿಗೆ ಆಶ್ರಯವನ್ನು ಕೊಡ್ತವೆ. ಇದು ಸಹಿತ ಕಾಫಿ ತೋಟದಲ್ಲಿ ಮರಗಳನ್ನು ನೆಡೋದ್ರಿಂದ ಈ ರೀತಿಯ ಪರಿಸರಕ್ಕೆ ಅನುಕೂಲವಾಗುವಂತ ಸೇವೆಗಳು ಸಹಿತ ಇದರಿಂದ ಸಿಗ್ತವೆ. ಇದು ಸಹಿತ ಒಂದು ಉತ್ತಮ ಅಂಶ ಅಂತ ನಾನು ಹೇಳಬಹುದು. ಇನ್ನು ಈ ಪರಿಸರ ಸಂರಕ್ಷಣೆಯಲ್ಲಿ ಈ ವನ್ಯಜೀವಿಗಳ ಪಾತ್ರ ಏನು ಅಂತೀರಿ? ಪ್ರತಿ ಒಂದು ಜೀವಿ ಇವತ್ತಿನ ಪರಿಸರದಲ್ಲಿ ಅದಕ್ಕೆ ಅದರದ್ದೇ ಆದಂತಹ ಒಂದು ಮಹತ್ವ ಇದೆ. ಉದಾಹರಣೆಗಾಗಿ ಹೇಳಬೇಕು ಅಂತಂದ್ರೆ, ಈ ಪರಿಸರದಲ್ಲಿ ಒಂದು ಜೀವಿಯ ಸಂಖ್ಯೆ ಜಾಸ್ತಿ ಆಗ್ಬಿಟ್ರೆ ಇನ್ನೊಂದು ಜೀವಿಯ ಸಂಖ್ಯೆ ಕಡಿಮೆ ಆಗುತ್ತೆ, ಅಂದ್ರೆ ಅಸಮತೋಲನ ಉಂಟಾಗುತ್ತೆ. ಅಸಮತೋಲನ ಉಂಟಾಗ್ತದೆ. ಹೀಗಾಗಿ ನಾವು ಏನ್ ಹೇಳ್ಬೇಕು ಅಂತಂದ್ರೆ, ಫುಡ್ ಚೈನ್ ಅಂತ ಹೇಳ್ತೀವಿ, ಒಂದು ಆಹಾರ ಸರಪಣಿ. ಈ ಒಂದು ಆಹಾರ ಸರಪಣಿ ಸಮತೋಲನವಾಗಿರ್ಬೇಕು ಅಂತಂತಂದ್ರೆ ಪ್ರತಿಯೊಂದು ಜೀವಿಯು ಅದರದ್ದೇ ಆದಂತಹ ಪಾತ್ರವನ್ನ ವಹಿಸಿಕೊಂಡಿದೆ. ಹಾಗಾಗಿ ಪ್ರಾಣಿಗಳು ಅವದ್ದೇ ಆದಂತಹ ಒಂದು ರೋಲ್ ಇದೆ. ಉದಾಹರಣೆಯಾಗಿ ನನಗೆ ಹೇಳ್ಬೇಕು ಅಂತಂತಂದ್ರೆ, ಈಗ ನಾವೆಲ್ಲ ಹೇಳ್ತೀವಿ ಪಕ್ಷಿಗಳು ಕೀಟಗಳನ್ನು ತಿಂತಾವೆ, ಅದೇ ರೀತಿಯಲ್ಲಿ ವಿವಿಧ ರೀತಿಯ ಕೀಟಗಳು ಫಂಗಸ್ಸು ಅದೆಲ್ಲ ತಿಂತಾವೆ. ಹೌದು, ಹೀಗೆ ಸಮತೋಲನವನ್ನ ಕಾಪಾಡಿಕೊಳ್ಳಿಕ್ಕೆ ಅವರ ಅವಶ್ಯಕತೆ ಇದೆ. ಉದಾಹರಣೆಗಾಗಿ ಒಂದೊಮ್ಮೆ ಮೊಲದ ಸಂಖ್ಯೆ ಹೆಚ್ಚಿಗೆ ಆಗ್ಬಿಡ್ತು ಅಂತಂದ್ರೆ ಆ ಮೊಲದ ಸಂಖ್ಯೆಯನ್ನ ನಿಯಂತ್ರಿಸಲಿಕ್ಕೆ ಇನ್ನೊಂದು ಮಾಂಸಾಹಾರ ಜೀವಿ ಬೇಕೇ ಬೇಕು. ಹೌದೌದು, ಮೊಲವನ್ನು ಹಿಡಿದು ತಿನ್ನುವಂತಹ ಪ್ರಾಣಿಗಳು ಬೇಕಾದಷ್ಟಿದ್ದಾವೆ. ಈಗ ಉದಾಹರಣೆಗಾಗಿ ಹುಲಿನೂ ತಿನ್ಬಹುದು, ಚಿರತೆನ್ನುವುದನ್ನು ತಿನ್ಬಹುದು, ಅಥವಾ ಇನ್ನು ಬೇರೆ ಬೇರೆ ರೀತಿಯ ಪ್ರಾಣಿಗಳು ಅದನ್ನ ತಿಂತಾರೆ. ಜಿಂಕೆ ಸಂಖ್ಯೆ ಹೆಚ್ಚಿಗೆ ಆಯ್ತಾರೆ, ಜಿಂಕೆ ಸಂಖ್ಯೆಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಹುಲಿ ಬೇಕು ಅಥವಾ ಚಿರತೆ ಬೇಕು ಅಥವಾ ಮತ್ತಾವುದು ಒಂದು ಮಾಂಸಾಹಾರಿ ಪ್ರಾಣಿ ಒಂದು ಜೀವಿ ಬೇಕು. ಸೊ ಈ ರೀತಿಯಲ್ಲಿ ಒಂದು ಆಹಾರದ ಸಮತೋಲನ ಇಟ್ಕೊಳ್ಳಿಕ್ಕೆ ಪ್ರತಿಯೊಂದು ಜೀವಿಯು ಅದರದ್ದೇ ಆದಂತಹ ಒಂದು ಪಾತ್ರವನ್ನು ವಹಿಸಿಕೊಂಡಿದೆ. ಹಾಗಾಗಿ ಈ ಪರಿಸರದಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳು ಅವಶ್ಯಕತೆ ಇದ್ದೇ ಇದೆ. ಇನ್ನು ಮುಖ್ಯವಾಗಿ ಈ ಪರಿಸರ ಸಂರಕ್ಷಣೆಗೆ ನಾವು ಏನ್ ಮಾಡಬೇಕಾಗತ್ತೆ, ನಮ್ಮ ಜೀವನ ಶೈಲಿಯನ್ನ ಹೇಗೆ ರೂಢಿಸ್ಕೋಬೇಕಾಗತ್ತೆ ಪರಿಸರಕ್ಕೆ ಪೂರಕವಾಗಿ? ಪರಿಸರಕ್ಕೆ ಪೂರಕವಾಗಿ ನಮ್ಮ ಜೀವನ ಶೈಲಿಯಲ್ಲಿ ನಾವು ಏನು ಬದಲಾವಣೆ ಮಾಡ್ಕೋಬೇಕು? ಈ ವರ್ಷ ನಮ್ಮ ಭಾರತ ದೇಶದ ವಿಶ್ವ ಪರಿಸರ ದಿನದ ಸಾರಾಂಶ ಏನಿದೆ ಅಂತಂದ್ರೆ, ಪರಿಸರಕ್ಕಾಗಿ ಜೀವನ ಶೈಲಿ ಅಂತೇಳಿ. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿದ್ದು ಅಂತಂದ್ರೆ, ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ 4 R's ಅಂತೇಳಿ, ಅಂತಂದ್ರೆ ರೆಡ್ಯೂಸ್, ರೀಯೂಸ್, ರೀಸೈಕಲ್ ಅಂಡ್ ರಿಕವರ್ ಅಂತೇಳಿ. ಈಗ ಪರಿಸರಕ್ಕೆ ಹಾನಿಕಾರಕವಾಗುವಂತ ವಸ್ತುಗಳೇನಿದೆಯಲ್ಲ ಅವುಗಳ ಉಪಯೋಗವನ್ನು ಕಡಿಮೆ ಮಾಡೋದು. ಹೇಗೆ ಕಡಿಮೆ ಮಾಡೋದು? ಉದಾಹರಣೆಗಾಗಿ ನಡೆದುಕೊಂಡು ಹೋಗುವಂತ ಜಾಗದಲ್ಲಿ ನಾವು ನಡೆದುಕೊಂಡು ಹೋಗೋಣ. ಹೌದು, ನಡೆದುಕೊಂಡು ಅಂತ ಹೋಗೋ ಜಾಗದಲ್ಲಿ ಕಾರು ಅಥವಾ ಬೈಕ್ ಅನ್ನು ತೆಗೆದುಕೊಂಡು ಹೋದ್ರೆ ಏನಾಗತ್ತೆ ಅಂದ್ರೆ, ಅಲ್ಲಿ ನಾವು ಉಪಯೋಗಿಸುವಂತಹ ಇಂಧನ ಏನಿದೆಯಲ್ಲ ಅದು ಪರಿಸರಕ್ಕೆ ಹಾನಿಕಾರಕ, ಅದನ್ನ ಕಡಿಮೆ ಮಾಡೋಣ. ಅದೇ ರೀತಿಯಲ್ಲಿ ರೀಯೂಸ್, ಈಗ ಉದಾಹರಣೆಗಾಗಿ ನಾನು ಅವಾಗ ಪ್ಲಾಸ್ಟಿಕ್ ಹೇಳಿದೆ, ಪ್ಲಾಸ್ಟಿಕ್ ಅನ್ನ 3-4 ಸಲ ಪುನರ್ಬಳಕೆ ಮಾಡ್ಲಿಕ್ಕಾದ್ರೆ ಅದನ್ನ ಪುನರ್ಬಳಕೆ ಮಾಡೋಣ. ಆವಾಗ ಆಟೋಮೆಟಿಕ್ ಆಗಿ ಅಂದ್ರೆ ಸಹಜವಾಗಿ ಅದರದ್ದು ಉಪಯೋಗ ಕಡಿಮೆಗೊಳಿಸಿದಂಗ ಆಗುತ್ತೆ. ಹೌದು. ಮೂರನೇದ್ದು ರೀಸೈಕಲ್ ಅಂತಂತಂದ್ರೆ ಅದನ್ನ ಬೇರೆ ರೀತಿಯಲ್ಲಿ, ಈಗ ಉದಾಹರಣೆಗಾಗಿ ಪ್ಲಾಸ್ಟಿಕ್ ಚೀಲನೇ ತೆಗೆದುಕೊಳ್ಳಿ ನಾವು, ಪ್ಲಾಸ್ಟಿಕ್ ಚೀಲ ಉಪಯೋಗಿಸ್ಲಿಕ್ಕೆ ಬರಲ್ಲ, ಆದ್ರೆ ಆ ಪ್ಲಾಸ್ಟಿಕ್ ಉಪಯೋಗಿಸ್ಲಿಕ್ಕೆ ಬಾರಂತ ಪ್ಲಾಸ್ಟಿಕ್ ಚೀಲವನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸ್ಲಿಕ್ಕೆ ಬಂದ್ರೆ ಅದನ್ನು ಉಪಯೋಗಿಸೋಣ. ಆಮೇಲೆ ರಿಕವರ್, ಈಗ ಉದಾಹರಣೆಗಾಗಿ ಹೇಳ್ಬೇಕು ಅಂತಂದ್ರೆ, ನಾವು ಎಷ್ಟೋ ಸಲ ಹಲವಾರು ರೀತಿಯ ರಾಸಾಯನಿಕಗಳನ್ನ ಉಪಯೋಗಿಸ್ತೀವಿ. ಈಗ ನೀರಿನಲ್ಲಿ ಆ ರಾಸಾಯನಿಕ ಹರಿದು ಹೋಗಿ ಸಮುದ್ರಕ್ಕೋ ಅಥವಾ ನದಿಗೋ ಸೇರಿದ್ರೆ ಅಲ್ಲಿ ವಾತಾವರಣ ಕಲುಷಿತಗೊಳ್ಳುತ್ತದೆ. ಅದಕ್ಕಿಂತ ಆ ನೀರಿನಲ್ಲಿ ಇರುವಂತಹ ರಾಸಾಯನಿಕವನ್ನ ರಿಕವರ್ ಮಾಡ್ಕೊಂಡು ಅದನ್ನ ಸಪರೇಟ್ ಮಾಡ್ಕೊಂಡು ಅದನ್ನ ಪುನರ್ಬಳಕೆ ಮಾಡಿದಲ್ಲಿ ಆವಾಗ ವಾತಾವರಣದಲ್ಲಿ ಮಾಲಿನ್ಯ ಆಗೋದನ್ನ ಕಡಿಮೆ ಮಾಡಬಹುದು. ಹೀಗೆ ನಮ್ಮ ಜೀವನ ಶೈಲಿಯಲ್ಲಿ ಈ 4 R's ಅನ್ನ ನಾವು ಅಳವಡಿಸಿಕೊಂಡಲ್ಲಿ ಬಹಳ ಅನುಕೂಲ ಆಗತ್ತೆ. ನಮ್ಮ ಜೀವನ ಶೈಲಿಯನ್ನ ಪರಿಸರಕ್ಕೆ ಅನುಕೂಲ ಆಗುವಂತೆ ಮಾಡಿಕೊಂಡು ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಡಾಕ್ಟರ್ ರಾಮಕೃಷ್ಣ ಹೆಗಡೆ ಅವರೇ, ನಮ್ಮ ಕೊಡಗು ಜಿಲ್ಲೆ ಪೊನ್ನಂಪೇಟೆಯಲ್ಲಿ ಅರಣ್ಯ ಮಹಾವಿದ್ಯಾಲಯ ಇದೆ, ಇಲ್ಲಿ ಈ ಒಂದು ವಿಶ್ವ ಪರಿಸರ ದಿನವನ್ನ ಹೇಗೆಲ್ಲ ಆಚರಿಸಿದ್ರಿ? ನಾವು ಇವತ್ತಿನ ಒಂದು ವಿಶ್ವ ಪರಿಸರ ದಿನವನ್ನ ಮೊದಲನೇದಾಗಿ ವಿದ್ಯಾರ್ಥಿಗಳ ಹತ್ರ ಒಂದೊಂದು ಗಿಡಗಳನ್ನ ನೆಡೆಸಿದೀವಿ. ಆಮೇಲೆ ನಮ್ಮ ವಿದ್ಯಾರ್ಥಿಗಳಿಗಾಗಿ ಈ ಪರಿಸರಕ್ಕಾಗಿ ಜೀವನ ಶೈಲಿಯನ್ನು ನಾವು ಹೇಗೆ ಬದಲಾವಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಭಾಷಣ ಸ್ಪರ್ಧೆಯನ್ನ ಏರ್ಪಡಿಸಿದ್ವಿ. ಅದಲ್ಲದೆ ವಿದ್ಯಾರ್ಥಿಗಳ ಪ್ರತಿಯೊಂದು ವಿದ್ಯಾರ್ಥಿಗಳ ಹತ್ರ ನಾನು ನನ್ನ ಪರಿಸರವನ್ನ ರಕ್ಷಣೆ ಮಾಡ್ಲಿಕ್ಕೆ ಬದ್ಧನಾಗಿದ್ದೀನಿ ಅಂತ ಹೇಳಿ ಪ್ರತಿಯೊಬ್ಬರ ಹತ್ರ ಪ್ರತಿಜ್ಞೆಯನ್ನ ಮಾಡಿಸ್ತಾ ಇದ್ದೀನಿ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದೀರಿ. ಹೌದೌದು. ಆತ್ಮೀಯ ಕೇಳಿದ್ರೆ, ತಮಗೆ ಈ ಪರಿಸರ ಸಂರಕ್ಷಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ, ಡಾಕ್ಟರ್ ರಾಮಕೃಷ್ಣ ಹೆಗಡೆ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9448312978. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9448312978. ತುಂಬಾ ಸಂತೋಷ ಡಾಕ್ಟರ್ ರಾಮಕೃಷ್ಣ ಹೆಗಡೆಯವರೇ, ತಾವು ಈ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರದ ಮಹತ್ವ ಮತ್ತೆ ಅದರ ಸಂರಕ್ಷಣೆಗೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು, ನಮ್ಮ ಜೀವನ ಶೈಲಿಯನ್ನ ಹೇಗೆಲ್ಲ ರೂಢಿಸ್ಕೋಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ತುಂಬಾ ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆಯನ್ನು ಮಾಡುವುದು ಹೇಗೆ, ಪರಿಸರ ಮತ್ತು ಅರಣ್ಯದ ಮಹತ್ವ ಏನು ಎಂಬ ವಿಷಯಗಳ ಕುರಿತಂತೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಕೃಷ್ಣ ಹೆಗಡೆ ಅವರೊಂದಿಗಿನ ಸಂವಾದವನ್ನು ಕೇಳಿದಿರಿ. ಇವರೊಂದಿಗೆ ಸಂವಾದದಲ್ಲಿ ಪಾಲ್ಗೊಂಡವರು ಪಿಎಂ ಜಗದೀಶ್. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಶ್ರೋತೃಗಳೇ, ಎಲ್ರಿಗೂ ನಮಸ್ಕಾರ. ಕೇಳಿಗರೆ, ಇನ್ನು ನಾಳಿನ ಕಿಸಾನ್ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗುವುದು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ವಾಣಿ ಪ್ರಸಾರವಾಯಿತು. ಕೇಳುಗರೆ, ಈಗ ನಿಧನ ಸುದ್ದಿ. ಮೇಕೇರಿ ಗ್ರಾಮದ ನಿವಾಸಿ ಕಾಯರ್ ಮನೆ ದಿವಂಗತ ರಾಮಣ್ಣನವರ ಮಗ ಕಾಯರ್ ಮನೆ ದಯಾನಂದ 59 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಹಾಲಿ ಜಾನುವಾರು ಅಭಿವೃದ್ಧಿಯಾಗಿರಿದ್ದ ಕಾಯರ್ ಮನೆ ದಯಾನಂದ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಮೇಕೇರಿ ಗ್ರಾಮದ ಸ್ವಗೃಹದಲ್ಲಿ ನಡೆಯಲಿದೆ. ಮೂಲತಃ ಜೋಡುಪಾಲದ ಕುಶಾಲನಗರದಲ್ಲಿ ವಾಸವಿದ್ದ MS ಐತಪ್ಪ ಮೌಲ್ಯ ಅವರು ಇಂದು ನಿಧನರಾದರು. 76 ವರ್ಷದ MS ಐತಪ್ಪ ಮೌಲ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಚೇರಂಬಾಣೆಯ ಮೂಲ ಮನೆಯಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಜೂನ್ 2ನೇ ವಾರಲ್ಲಿ ಮುಂಗಾರು ಶುರುವಾಗುವ ಸಾಧ್ಯತೆ ಇದ್ದು ರೈತರ ಬೇಡಿಕೆಗೆ ತಕ್ಕಂಗೆ ರಸಗೊಬ್ಬರ ಪೂರೈಸುವಂಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶವು ತಿಳಿಸಿದರು. ರಸಗೊಬ್ಬರ ಪೂರೈಕೆದಾರರು, ವಿತರಕರು ಹಾಗೆ ಇತರ ಒಟ್ಟಿಗೆ ಜಿಲ್ಲಾ ಪಂಚಾಯಿತಿ ಸಭಾಮಂಡಳಿ ಇಂದು ನಡೆದ ರಸಗೊಬ್ಬರ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜಿಲ್ಲೆನ ಯೂರಿಯಾ, ಡಿಎಪಿ, ಎಂಒಪಿ ರಸಗೊಬ್ಬರಕ್ಕೆ ಬೇಡಿಕೆ ಹುಟ್ಟು ಆ ನಿಟ್ಟಲ್ಲಿ ಬೇಡಿಕೆಗೆ ತಕ್ಕಂಗೆ ದಾಸ್ತಾನು ಮಾಡಿಸ್ಕೊಳ್ಳೋಕ್ಕೂ ಅದರೊಟ್ಟಿಗೆ ಮಣ್ಣು ಆರೋಗ್ಯ ನೋಡಿಕೊಂಡು ಕಾಂಪ್ಲೆಕ್ಸ್ ರಸಗೊಬ್ಬರನ ಬಳಸುವಂಗಾಕುತ್ತಿಳಿ ರೈತರಿಗೆ ಮನವರಿಕೆ ಮಾಡಕುತ್ತ ಜಿಲ್ಲಾಧಿಕಾರಿಯು ಸಲಹೆನ ನೀಡಿದರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ ಬ್ಯಾಂಕ್ ಅಧಿಕಾರಿಗಳ ಮತ್ತು ಗುಮಾಸ್ತರ ಹುದ್ದೆಗಳಿಗೆ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 45 ದಿನಗಳ ತರಬೇತಿ ಜೂನ್ 8ರಿಂದ ಶುರುವಾದೆ ತಿಳಿ ವಿಶ್ವವಿದ್ಯಾನಿಲಯದ ಕುಲಸಚಿವರು ತಿಳಿಸಿದರು. ಕೊಡಗು ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ಅಧ್ಯಯನ ವಿಭಾಗ ಜ್ಞಾನಕಾವೇರಿ ಚಿಕ್ಕಾಳವರ ವತಿಯಿಂದ ಗ್ರಾಮೀಣ ಅಧ್ಯಯನ ಶಿಬಿರ ನಾಳೆಯಿಂದ 12ರವರೆಗೆ ಪೊನ್ನಂಪೇಟೆ ತಾಲೂಕಿನ ಕೋತೂರು ಹತ್ತಿರದ ವಾಲ್ಮೀಕಿ ಗಿರಿಜನ ಆಶ್ರಮ ಶಾಲೆಯಲ್ಲಿ ನಡೆದಿದೆ. ವಿದ್ಯುತ್ ವಿತರಣಾ ಕೇಂದ್ರ ತುರ್ತು ನಿರ್ವಹಣೆ ಮತ್ತು ದುರಸ್ತಿ ಕೆಲಸ ಇರದಂತ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಅವರ ಕೋರಿಕೆನಂಗೆ ತಾರೀಕು 7ರ ಹೊತ್ತಾರೆ 9:30 ಗಂಟೆಯಿಂದ 84 ಗಂಟೆವರೆಗೆ 220 ಕೆವಿ ಕುಶಾಲನಗರ, 33/11 ಕೆವಿ ಸೋಮರಪೇಟೆ, 66/11 ಕೆವಿ ಆಲೂರು ಸಿದ್ದಾಪುರ, ಶುಂಠಿಕೊಪ್ಪ, ಮಡಿಕೇರಿ ವಿದ್ಯುತ್ ಉಪಕೇಂದ್ರದಲ್ಲಿ ಕರೆಂಟ್ ಇರದಿಲ್ಲ. ಆದ್ದರಿಂದ ಕುಶಾಲನಗರ, ಕೂಡಿಗೆ, ನಂಜರಾಯಪಟ್ಟಣ, ಶುಂಠಿಕೊಪ್ಪ, ಚೆಟ್ಟಳ್ಳಿ, ಸೋಮರಪೇಟೆ, ಶಾಂತಳ್ಳಿ, ಕುಮಾರಹಳ್ಳಿ, ಗೌಡಹಳ್ಳಿ, ಹೆಗ್ಡೆಮನೆ, ಅಬ್ಬೂರ್ಕಟ್ಟೆ, ಐಗೂರು, ಹೊಸಕುತ್ತಿ, ಗಣಗೂರು, ಗೋಣಿಮರೂರು, ಆಲೂರು ಸಿದ್ದಾಪುರ, ಮಾಲಂಬಿ, ಸಿದ್ದಲಿಂಗಪುರ, ಮಡಿಕೇರಿ ಪಟ್ಟಣ, ಬೊಯ್ಕೇರಿ, ಗಾಳಿಬೀಡು, ಮೇಕೇರಿ, ಕಡಗದಾಳು, ಸಂಪಾಜೆ, ಭಾಗಮಂಡಲ ಸುತ್ತಮುತ್ತಲ ವ್ಯಾಪ್ತಿನ ಪ್ರದೇಶದಲ್ಲಿ ವಿದ್ಯುತ್ ಇರದಿಲ್ಲ. ಸಾರ್ವಜನಿಕರು ಸಹಕರಿಸಿಕೊತ್ತಳೆ ಸಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸೋಳು. ಪರಿಸರ ಅಸಮತೋಲನದ ಇತ್ತೀಚಿನ ವರ್ಷಗಳಲ್ಲಿ 2-2.5 ಡಿಗ್ರಿ ಉಷ್ಣಾಂಶ ಜಾಸ್ತಿ ಆಗ್ತೊಟ್ಟುತ್ತ ಕೊಡಗು ಜಿಲ್ಲೆನ ಮುಖ್ಯ ಸಂರಕ್ಷಣಾಧಿಕಾರಿ ಬಿಎನ್ಎನ್ ಮೂರ್ತಿಯವರು ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸೇರಿದಂತೆ ಇನ್ನಿತರ ಸಂಸ್ಥೆಗಳ ಆಶ್ರಯದಲ್ಲಿ ಹೊಸ ನ್ಯಾಯಾಲಯದ ಆವರಣದಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಗಿಡ ನೆಡುವ ಹಂಗೆ ಪ್ರಶಸ್ತಿ ಪ್ರದಾನ ಜಂಬರ್ಲಿ ಭಾಗವಹಿಸಿ ಮಾತನಾಡಿ, ಭೂಮಂಡಲದಲ್ಲಿ ಭೂಮಿಯ ಮೇಲಿನ ನೀರು ಕಡಿಮೆಯಾದೆ ಸಮುದ್ರ ಮಟ್ಟ ಜಾಸ್ತಿ ಆಗ್ತಾವಟ್ಟು ಅದರಿಂದ ಮಾನವ ಸಂಕುಲ ಒಟ್ಟಿಗೆ ಅರಣ್ಯ ಮತ್ತು ವನ್ಯ ಸಂಪತ್ತು ಬೆಳೆಸೋಕ್ಕೂ ಗಿಡ ಮರಗಳನ್ನು ಜಾಸ್ತಿ ಬೆಳೆಸೋಕ್ಕೂ ಪ್ಲಾಸ್ಟಿಕ್ನ ಬಳಸಿಕಾಗದು ತಳೆ ಅವು ಹೇಳ್ದು. ಪ್ರಸಕ್ತ ವರ್ಷದಲ್ಲಿ ಪ್ರಾಕೃತಿಕ ವಿಕೋಪ ಘಟನೆಗೆ ವರದಿಯಾದಲ್ಲಿ ಕಾರ್ಯಾಚರಣೆ ನಡೆಸಿಕ್ಕೆ ಅಗತ್ಯವಾದ ವಾಹನಗಳನ್ನು ಇಲಾಖಾ ವ್ಯಾಪ್ತಿಯಲ್ಲಿ ರೆಡಿ ಮಾಡಿಸಿಕೆ ಹಂಗೆ ಈ ವಾಹನಗಳಿಗೆ ಬಾಡಿಗೆ ದರ ನಿಗದಿಪಡಿಸಿಕೆ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ಹಂಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ ಅವರ ಅಧ್ಯಕ್ಷತೆಯಲ್ಲಿ ನಿರ್ಧರಿಸಲಾಯಿತು. ಕೊಡಗು ಆಯುರ್ವೇದ ಆರೈಕೆನ ಕಡೆಯಿಂದ ವಿಶೇಷ ಉಚಿತ ಶಿಬಿರ, ಅಂಗವಿಕಲರಿಗೆ ಹಾಗೆ ಹಿರಿಯ ನಾಗರಿಕರಿಗಾಗಿ ಸೌಭಾಗ್ಯ ವಿಕಲಚೇತನರ ಸೇವಾ ಟ್ರಸ್ಟ್ ಸುಳ್ಯ ಹಾಗೆ ಮಲ್ಬಾರ್ ರಸ್ತೆ ವಿರಾಜಪೇಟೆ ಇವರ ಸಹಯೋಗದಲ್ಲಿ ತಾರೀಕು 7ರ ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಪುರಭವನ ವಿರಾಜಪೇಟೆಯಲ್ಲಿ ನಡೆದಿದೆ. ಈ ಶಿಬಿರದಲ್ಲಿ ಪ್ರತಿ 2 ತಿಂಗಳಿಗೊಮ್ಮೆ ಕಾಲು ಇಲ್ಲದವಕ್ಕೆ ಉಚಿತವಾಗಿ ಕೃತಕ ಕಾಲು ನೀಡಲಾದಂತೇಳಿ ಪ್ರಕಟಣೆ ತಿಳಿಸೋಳು. ಗ್ರೀನ್ ಸಿಟಿ ಫಾರ್ಮ್ ಕಡೆಯಿಂದ ಮಡಿಕೇರಿ ನಗರಸಭಾ ಸಹಭಾಗಿತ್ವದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದ ಪ್ರಯುಕ್ತ ಬೇರೆ ಬೇರೆ ಗಿಡಗಳನ್ನು ಪುಕ್ಕಟೆ ವಿತರಣೆ ಕಾರ್ಯಕ್ರಮ ಇಂದು ಹಮ್ಮಿಕೊಳ್ಳಲಾಗಿತ್ತು. ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷಾ ವೇಳಾಪಟ್ಟಿ ತಾರೀಕು 12ರಿಂದ 19ರವರೆಗೆ ನಿಗದಿ ಮಾಡಿದ ಪರೀಕ್ಷಾ ಕೇಂದ್ರದಲ್ಲಿ ನಡೆದಿದೆ. ಸಂಪಾಜಿ ವಲಯದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಶಿಕ್ಷಕರೇ, ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳೊಟ್ಟಿಗೆ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಗಿಡ ನೆಟ್ಟು ಆಚರಿಸಲಾಯಿತು. ಮತ್ತು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಜಾತಿನ ಸಸಿಗಳನ್ನು ವಿತರಿಸಲಾಯಿತು. ಬೇರೆ ಬೇರೆ ಜಾತಿನ ಬೀಜಗಳನ್ನು ಅರಣ್ಯ ಪ್ರದೇಶದಲ್ಲಿ ಬಿತ್ತಿ ಬೀಜೋತ್ಸವ ವನ ಮಹೋತ್ಸವವನ್ನು ಆಚರಿಸಲಾಯಿತು. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ. ಸುದ್ದಿ ಚಂಪೆ ಕೇಳಿದಿರಿ. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಕೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಕೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ರೀ ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ವಿದ್ಯಾರ್ಥಿಗಳ ಪಾಲಿಗೆ ಆಶಾಕಿರಣವಾಗಿರುವ, ಕಳೆದ 16 ವರ್ಷಗಳಿಂದ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಯನ್ನೇ ಗುರಿಯಾಗಿಸಿಕೊಂಡಿರುವ ಪುತ್ತೂರಿನ ಪ್ರತಿಷ್ಠಿತ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ನೇರವಾಗಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ವಿಭಾಗದಲ್ಲಿ ಪರೀಕ್ಷೆ ಬರೆಯುವ ಅವಕಾಶ. ಎಸ್ಎಸ್ಎಲ್ಸಿ ಪಿಯುನಲ್ಲಿ ಫೇಲ್ ಆಗಿದ್ದರೂ ಚಿಂತೆ ಇಲ್ಲ, ನಿಮ್ಮ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸಿ ಮುಂದೆ ಉತ್ತಮ ಅಂಕಗಳೊಂದಿಗೆ ಶೈಕ್ಷಣಿಕವಾಗಿ ಮುಂದುವರಿಸುವಂತಹ ಕೋಚಿಂಗ್ ಅನುಭವಿ ಶಿಕ್ಷಕ ವರ್ಗ. ಪ್ರಗತಿ ಸ್ಟಡಿ ಸೆಂಟರ್ ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಐಟಿಐ ಹಾಗೂ ಡಿಪ್ಲೊಮಾ ಕೋರ್ಸ್ಗಳನ್ನು ಆರಂಭಿಸಿದ್ದು ಫೈರ್ ಅಂಡ್ ಸೇಫ್ಟಿ, ಎಸಿ ರೆಫ್ರಿಜರೇಷನ್ ಅಂಡ್ ಎಚ್ವಿಎಸಿ, ಬಿಲ್ಡಿಂಗ್ ಮ್ಯಾನೇಜ್ಮೆಂಟ್, ಆಟೋಮೇಷನ್ ಸಿಸ್ಟಮ್ಸ್ ಕೋರ್ಸ್ ಪ್ರಾರಂಭಿಸಿದೆ. ಅಲ್ಲದೆ ಅತ್ಯಂತ ಬೇಡಿಕೆಯಲ್ಲಿರುವ ಮಾಂಟೆಸರಿ ನರ್ಸರಿ ಟೀಚರ್ಸ್ ಟ್ರೈನಿಂಗ್ ಎನ್ಟಿಟಿ ಕೂಡ ಲಭ್ಯ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಇದೆ. ಆಸಕ್ತರು ಅಡ್ಮಿಷನ್ ಗಾಗಿ ಕೂಡಲೇ ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಧರ್ಮಸ್ಥಳ ಬಿಲ್ಡಿಂಗ್, ಪುತ್ತೂರು. ಕಾಲ್ 9900109090 ಅಥವಾ 9480106274. ವಿವಾಹ ಬಟ್ಟೆಗಳ ಖರೀದಿಗೆ ಆಕರ್ಷಕ ಆಫರ್ಗಳು, ಬೇರೆಲ್ಲೂ ಸಿಗದ ರೇಷ್ಮೆ ಸೀರೆಗಳ ಬಹುದೊಡ್ಡ ಸಂಗ್ರಹ ನಿಮಗಾಗಿ. ಇಮ್ಯಾನ್ಯುವಲ್ ಸಿಲ್ಕ್ಸ್, ಇರಿಟಿ. ಕೆಳಗರೆ ಇನ್ನು ಮುಂದೆ ಸುದ್ದಿ ಸಮಾಚಾರ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ ಅರ್ಪಿಸುತ್ತಿದೆ. ಸ್ಯಾನ್ಸಿಟಿ ನ್ಯೂ ಟೌನ್, ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳು ತೆಕ್ಕಡ ಗಾಯನ ಲೋಕೇಶ್. ಸುದ್ದಿರ ವಿವರ, ಪರಿಸರ ಹತ್ರ ಅಸಮತೋಲನ ತುಂಡು ಇಕ್ಕತ್ರ ಕಾಲದಲ್ಲಿ ದಂಡಲೆಂಜ 2 ಡಿಗ್ರಿ ಉಷ್ಣಾಂಶ ಅದಿ ಆಯಿತೆಂದು ಕೊಡಗು ಜಿಲ್ಲೆಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಬಿಎನ್ಎನ್ ಮೂರ್ತಿ ಅವು ಅಣ್ಣುಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ವಕೀಲಂಗಡ ಸಂಘ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ರಾಷ್ಟ್ರೀಯ ಹಸಿರು ಪಡೆ, ಕೊಡಗು ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಭಾರತ್ ಸ್ಕೌಟ್ ಪಿನ್ಯ ಗೈಡ್ಸ್, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಎಂಡ ಕೂಟಾದ್ನಿಲ್ ಪುದಿಯ ನ್ಯಾಯಾಲಯದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೂಡಿಯಾಡಿತು ತಕ್ಕ ಬಂದತ್ತು. ಭೂಮಂಡಲ ಭೂಮಿರ ಮೇಲತ್ರ ನೀರು ಕಮ್ಮಿ ಆಯಿತು, ಸಮುದ್ರ ಮಟ್ಟ ಜಾಸ್ತಿ ಆಯಿತು, ಮನುಷ್ಯ ಕಾಡು ಗಿಡ ಮರತ್ನ ಉಳ್ತಿ ಬೊಳ್ತಿತ್ತು, ಪರಿಸರತ್ನ ಕಾತೊಂಡು ಅಂದು ಅವಣ್ಣಚ್ಚಿ. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ತಕ್ಕ ಬಂದಿತ್ತು. ಪರಿಸರತ್ನ ಕಾತವಕ್ಕೆ ಪ್ರತಿಯೊಬ್ಬನು ಕೈಕೂಟಿ ನಾಯ್ಕೊಂಡು ಅಂಗಡಿ ಚತಿಲ್ ಕಡ್ಡಾಯ ಆಯಿತು, ಬಟ್ಟೆರ ಬ್ಯಾಗ್ನ ಬಳಸುವನ್ನ ಕ್ಯಾಂಡು, ಒಮ್ಮ ಬಳಸಿತು ಬಿಡುವಂತ ತಟ್ಟೆ ಲೋಟತ್ನ ಬಳಸುವನ್ನ ಇಕ್ಕಾಕಲೆ ನಿಷೇಧ ಮಾಡಿತು. ಮಂಗಲ ಪಿಂಜ ಬೋರೆ ಕಾರ್ಯಕ್ರಮದಲ್ಲಿ ಇಂಥ ವಸ್ತುರ ಬಳಕೆ ಕಂಡ ತೆಂಗಿ ಪಕ್ಕದ ತಾಲೂಕು ಇಲ್ಲೆಂಗಿ ಜಿಲ್ಲಾಡಳಿತಕ್ಕೆ ಮಾಹಿತಿ ಕೊಡ್ಕೊಂಡು ಅಂತ ಅವು ಅಣ್ಣಿ. ಅನನೇ ಕಾರ್ಯಕ್ರಮದಲ್ಲಿ ಚಿತ್ರಕಲೆ ಪ್ರಬಂಧ ಪೈಪೋಟಿಲಿ ಕೂಡಿಯಾಡಿನ ಮಕ್ಕಕ್ಕೆ ಮೊದ ಕೊಡ್ತಿತ್ತು. ಪ್ರಧಾನ ಜಿಲ್ಲಾ ಪಿಂಜ ಸೆಷನ್ ನ್ಯಾಯಾಧೀಶಗಳಾದ ಡಿಟಿ ಪುಟ್ಟಸ್ವಾಮಿ ಅವರು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ನಡೆದ ಪರಿಸರ ದಿನಾಚರಣೆ ಜಾಥಾಕ್ಕೆ ಚಾಲನೆ ಕೊಡುತ್ತಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಕೂಡ ಬೋರೆ ಬೋರೆ ಇಲಾಖೆಯ ಅಧಿಕಾರಿ ಹಾಜರಿಂಜತ್. ஜூன் தண்டனை வாரத்தில் முங்கார மழை சுருவாப்ப சாத்தியத்தை உண்டு வளைக்கரட ஓடிக்கைக்கு சரியான ரசகொப்பர பூரைக்கை மாடுண்டு உண்டு ஜில்லாதிகாரி டாக்டர் பி சி சதீஷ் அவு சம்பந்தப்பட்ட அதிகாரிக்கு சூச்சனை கொடுத்தது. ஜில்லையில் யூரியா டிஏபி பின்னா எம்ஓபி ரசகொப்பரக்கு ஏற போடிக்கை உண்டு கூட்டுக்கு மன்னர் ஆரோக்கிய நோட்டியண்டு காம்ப்ளெக்ஸ் கொப்பரத்தின பழக்க மாடுவனுக்கு ஆண்டு வந்து பொழைக்காரக்கு எண்ணி கொடுத்தது. கிருஷி தோட்டகாரிக்கை காஃபி மண்டலி சம்பார மண்டலி இவு தங்கட பக்கத்துல வாப்திர பொழைக்காரக்கு ரசகொப்பரத்தின் மீது ஏற அறிவிக்கை கொடுத்தித்து மன்னர் ஆரோக்கிய சீட்டி நோட்டித்து எண்ணி கொடுக்கணும் வந்து அவு சூச்சனை கொடுத்தது. ஜில்லா பஞ்சாயத் சபா வடலில் இன்று நடந்த ரசகொப்பர சமிதி சபையர கொடுக்காரிக்கை வைசித்து அவு ஈத்தக்கு பறந்தது. ಕೊಡಗು ವಿಶ್ವವಿದ್ಯಾನಿಲಯ ಸಮಾಜ ಕಾರ್ಯ ಅಧ್ಯಯನ ವಿಭಾಗ ಜ್ಞಾನ ಕಾವೇರಿ ಚಿಕ್ಕ ಅಳುವಾರ ಹತ್ರ ಆದ್ಮೇಲೆ ಗ್ರಾಮೀಣ ಅಧ್ಯಯನ